ರಾತ್ರಿಯಲ್ಲಿ ಶೋಭಿಸೆ ತ್ರಿವರ್ಣ ಧ್ವಜ ಕನಸು ನಮ್ಮೊಳಗೆ. ಮಗಲಿ ಸಗಮ ಪಾಪ ಬರಲಿ ಸರಿ ಸನಿದಪ ಪರಿಗಾಲು ಬಿಳಿ ಬಟ್ಟೆ ಪರಿಶುದ್ಧ ಜೀವಾತ್ಮ ನೂರು ನೋವಿನ ನಡುವೆ ಶಾಂತಿಯಂದಾತ ಪರಿಗಾಲು ಬಿಳಿ ಬಟ್ಟೆ ಪರಿಶುದ್ಧ ಜೀವಾತ್ಮ ನೂರು ನೋವಿನ ನಡುವೆ ಶಾಂತಿಯಂದಾತ ಭವನಾತ್ಮ ಬಲದಿಂದ ನಮಗೆ ಶಕ್ತಿಯು ಬರಲಿ ಭಗವಂತ ನೀಡ ಶಕ್ತಿ ನೋಟ ಭವನಾತ್ಮ ಬಲದಿಂದ ನಮಗೆ ಶಕ್ತಿಯು ಬರಲಿ ಭಗವಂತ ನೀಡ ಮಗೆ ಹೊಸ ಶಕ್ತಿ ನೋಟ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಡು ರಾತ್ರಿಯಲ್ಲಿ ಶೋಭಿಸೆ ತ್ರಿವರ್ಣ ಧ್ವಜ ಕನಸು ನಮ್ಮೊಳಗೆ ಕ್ರಿಯೆಗಳಾಗಿರಲಿ ರಾಷ್ಟ್ರ ನಾಯಕರಲ್ಲಿ ರಾಷ್ಟ್ರವಾಸಿಗಳಲ್ಲಿ ರಾಷ್ಟ್ರ ಚಿಂತನೆಯ ಔನ್ನತ್ಯ ಬೆಳಗಿರಲಿ ರಾಷ್ಟ್ರ ನಾಯಕರಲ್ಲಿ ರಾಷ್ಟ್ರವಾಸಿಗಳಲ್ಲಿ ರಾಷ್ಟ್ರ ಚಿಂತನೆಯ ಔನ್ನತ್ಯ ಬೆಳಗಿರಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಡು ರಾತ್ರಿಯಲ್ಲಿ ಶೋಭಿಸೆ ತ್ರಿವರ್ಣ ಧ್ವಜ ಕನಸು ನಮ್ಮೊಳಗೆ ಮಗಲಿ ಸಗಮ ಪಾಪ ಬರಲಿ ಸರಿ ಸನಿದಪ ನಾಯಕರಿಗೆ ವಿಶೇಷ ಶಕ್ತಿಯ ನೀಡು ರಾಷ್ಟ್ರ ಕವ್ಯುದಯ ಸುಖ ಶಾಂತಿಗಳ ಹರಸು ರಾಷ್ಟ್ರ ನಾಯಕರಿಗೆ ವಿಶೇಷ ಶಕ್ತಿಯ ನೀಡು ರಾಷ್ಟ್ರ ಕವ್ಯುದಯ ಸುಖ ಶಾಂತಿಗಳ ಹರಸು ಈ ದೇಶ ಪ್ರಜೆಗಳಿಗೆ ಧರ್ಮದೇ ತಾರರಿಗೆ ಸ್ನೇಹ ಸೌಹಾರ್ದತೆಯ ಭಾವೈಕ್ಯ ಕಲಿಸು ಈ ದೇಶ ಪ್ರಜೆಗಳಿಗೆ ಧರ್ಮದೇ ತಾರರಿಗೆ ಸ್ನೇಹ ಸೌಹಾರ್ದತೆಯ ಭಾವೈಕ್ಯ ಕಲಿಸು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಡು ರಾತ್ರಿಯಲ್ಲಿ ಶೋಭಿಸೆ ತ್ರಿವರ್ಣ ಧ್ವಜ ಕನಸು ನಮ್ಮೊಳಗೆ ಅಭಿವೃದ್ಧಿಯಲ್ಲಿ ದೇಶವನ್ನು ನಿಲ್ಲಿಸು ನನ್ನ ಜನತೆಯ ಬೆವರ ಧಾರೆಯಲ್ಲಿ ಬೆಳಗಿರುವ ಭವ್ಯ ಭಾರತದಲ್ಲಿ ಬದುಕುವಂತೆ ಸಗೋ ನನ್ನ ಜನತೆಯ ಬೆವರ ಧಾರೆಯಲ್ಲಿ ಬೆಳಗಿರುವ ಭವ್ಯ ಭಾರತದಲ್ಲಿ ಬದುಕುವಂತೆ ಸಗೋ. ದೇಶಭಕ್ತಿ ಗೀತೆ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಚಂದ್ರಶೇಖರ ಗೌಡ ಅವರೊಡನೆ ಸಂದರ್ಶನ ಕೇಳುವರಿ. ಎಲ್ಲ ಕೇಳುವರಿಗೂ ಆತ್ಮೀಯ ಸ್ವಾಗತ. ಕೇಳುವರೆ, ಇವತ್ತು ನಾವು ಒಬ್ಬ ಪ್ರಗತಿಪರ ರೈತರನ್ನ ಮಾತಾಡಿಸೋಣ. ಇವರು ಮೆಣಸಿನಕಾಯಿ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಬರ್ತಾ ಇದ್ದಾರೆ. ಸುಮಾರು 30-40 ವರ್ಷಗಳ ಅನುಭವ ಇವರ ಕೃಷಿಯಲ್ಲಿ ಇದೆ. ಚಂದ್ರಶೇಖರ ಗೌಡ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ನಮ್ಮ ರೈತ ಬಾಂಧವರಿಗೆ, ತಾವು ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮದೇ ಆದ ಹೊಲ ಇದ್ದು ತಮ್ಮದೇ ಆದ ಒಂದು ಬೆಳೆಯ ಪದ್ಧತಿಯನ್ನು ಅನುಸರಿಸಿಕೊಂಡು ಹೋಗ್ತಾ ಇದ್ದೀರಿ. ಇವತ್ತು ನಮಗೆ ಮೆಣಸಿನಕಾಯಿ ಬೇಸಾಯದ ಬಗ್ಗೆ ಸಮಗ್ರ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕು. ಅದರಲ್ಲಿ ತಾವು ಯಾವ ತರ ಸಸಿ ಮಡಿನ ತಯಾರು ಮಾಡ್ತೀರಿ, ತಮಗೆ ಎಷ್ಟು ಭೂಮಿಯಲ್ಲಿ ತಾವು ಬೆಳೀತಾ ಇದ್ದೀರಿ, ಎಷ್ಟು ವರ್ಷದಿಂದ ತಾವು ತಮ್ಮ ಅನುಭವನ ಇಲ್ಲಿ ತನಕ ತಗೊಂಡು ಬಂದಿದ್ರಿ, ಯಾವ್ಯಾವ ಹೊಸ ಹೊಸ ತಳಿಗಳನ್ನ ತಾವು ಪ್ರತಿ ವರ್ಷ ಪರಿಚಯ ಮಾಡ್ತಾ ಇದ್ದೀರಿ ತಮ್ಮ ಹೊಲಕ್ಕೆ, ಮತ್ತೆ ನೀರಾವರಿ ಮತ್ತೆ ಒಣ ನೀರಾವರಿ ಬೇಸಾಯದಲ್ಲಿ ಹೆಂಗೆ ಈ ಒಂದು ಮೆಣಸಿನಕಾಯಿ ಬೇಸಾಯ ಪದ್ಧತಿಯನ್ನ ಅನುಸರಿಸಿಕೊಂಡು ಹೋಗ್ತಾ ಇದ್ದೀರಿ, ತಾವು ಬಯಲುಸೀಮೆ ವಾತಾವರಣಕ್ಕೆ ಮತ್ತೆ ಈ ಬೆಂಗಳೂರು ಸುತ್ತಮುತ್ತಲು ವಾತಾವರಣಕ್ಕೆ ತಕ್ಕ ಹಾಗೆ ತಾವು ಇವತ್ತು ಮಾಹಿತಿಯನ್ನ ಮಾಡಿಕೊಡ್ಬೇಕು. ಹೇಳಿ ಚಂದ್ರಶೇಖರ್ ಗೌಡ ಅವರೇ. ನಮಸ್ಕಾರ. ಆಕಾಶವಾಣಿ ಎಲ್ಲ ಕೃಷಿ ಸಂಬಂಧಿಸಿದ ವಿಷಯಗಳಿಗೆ ನನ್ನನ್ನು ಕರೆದು ಮೆಣಸಿನಕಾಯಿ ಬೆಳೆಯ ಸಮಗ್ರ ಪದ್ಧತಿ ಬಗ್ಗೆ ಮಾನ್ಯ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳು. ಮಾನ್ಯ ಕೃಷಿ ಬಂಧುಗಳೇ, ಈ ಮೆಣಸಿನಕಾಯಿ ಇತ್ತೀಚೆಗೆ ಒಂದು ಪ್ರಮುಖವಾದ ವಾಣಿಜ್ಯ ಬೆಳೆಯಾಗಿದೆ. ಈ ಬೆಳೆಯನ್ನು ಕರ್ನಾಟಕದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವಾಣಿಜ್ಯ ಬೆಳೆಯಾಗಿ ಇದನ್ನು ಬೆಳೀತಾ ಇದ್ದಾರೆ. ಇದನ್ನು ಮಳೆಯಾಶ್ರಿತವಾಗಿಯೂ ಬೆಳೀತಾರೆ, ನೀರಾವರಿಯಲ್ಲಿಯೂ ಬೆಳೀತಾರೆ. ಈ ಬೆಳೆ ನಾವು ಸಸಿ ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಭೂಮಿಯನ್ನು ಯಾವ ಥರದಲ್ಲಿ ಹದ ಮಾಡಿಕೊಳ್ಬೇಕಂತ ನಾನು ಈ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಭೂಮಿಯನ್ನು ಮೊದಲೆಲ್ಲ ಪ್ರತಿಯೊಂದು ಕೃಷಿ ಕುಟುಂಬದಲ್ಲಿ ಎತ್ತುಗಳು ಕೂಡ ರಂಟೆ ಕುಂಟೆ ಮಾಡ್ತಿದ್ರು. ಈಗ ಎಲ್ಲ ಟ್ರಾಕ್ಟ್ರಿ ಪದ್ಧತಿ ಬಂದಿದೆ. ಈ ಟ್ರಾಕ್ಟ್ರಿಯಲ್ಲಿ ಮೊದಲು ಕುಂಟೆ ಅಂತ ಹೇಳಿ ಬರುತ್ತೆ, 2 ಕುಂಟೆ ಅದು, ಅದನ್ನು ಹೊಡೆಸಿ ಆಮೇಲೆ ಒಂದು 2-3 ತಿಂಗಳು ಅದನ್ನು ಬಿಸಿಲಲ್ಲಿ ಒಣಗಿ ಆದ್ಮೇಲೆ ಬೇಸಿಗೆ ಕಾಲದಲ್ಲಿ ಅದನ್ನು ಮತ್ತೆ ಕುಂಟೆ ಕೂಡ ಟಿಲ್ಲರ್ ಅಂತ ಹೊಡಿತಾರೆ. ಟಿಲ್ಲರ್ ಹೊಡೆದ ಮೇಲೆ ಮತ್ತೆ ಕುಂಟೆ ಹೊಡೆದು ಆಮೇಲೆ ಬದು ಮಾಡ್ತಾರೆ, 2.5 ಅಡಿಗಂತ ಒಂದು ಬದು ಮಾಡ್ತಾರೆ. ಇಷ್ಟು ಬೇಸಿಗೆ ಕಾಲದಲ್ಲಿ ಮೆಣಸಿನಕಾಯಿ ಬೆಳೆಯ ಭೂಮಿ ತಯಾರಿಯಾಗುತ್ತೆ. ನಂತರ ಮೊದಲೆಲ್ಲ ಏನ್ ಮಾಡ್ತಿದ್ರು, ಸಸಿ ಮಡಿ ಅಂದ್ರೆ ಇಳುವರಿ ಪದ್ಧತಿ ಕಡಿಮೆ, ಇಳುವರಿ ಏನಲ್ಲ ಅಲ್ಲಿ ಇಳುವರಿಗಿಂತ ಈ ಸಾಗುವಳಿ ಪದ್ಧತಿಯಲ್ಲಿ 1/2 ಎಕರೆ 1 ಎಕರೆ 2 ಎಕರೆ ಮಾಡ್ತಿದ್ದಾಗ ರೈತರೇ ಸಸಿ ಮಡಿಗಳನ್ನು ಮಾಡಿಕೊಳ್ಳುವಂತಹ ಪದ್ಧತಿ ಇತ್ತು ಉತ್ತರ ಕರ್ನಾಟಕದಲ್ಲಿ. ಇತ್ತೀಚೆಗೆ ಏನಾಗಿದೆ, ದೊಡ್ಡ ಪ್ರಮಾಣದಲ್ಲಿ ನಾನೇ ಉದಾಹರಣೆಗೆ 14 ಎಕರೆಗಿಂತ ಹೆಚ್ಚಿನ ಮೆಣಸಿನ ಸಸಿ ನಾಟಿ ಮಾಡಿಸ್ತೇನೆ. ಅದನ್ನು ನಾನು ಮಡಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕಾಗಿ ನರ್ಸರಿಗಳಿಗೆ ನಾವು ಏನ್ ಮಾಡ್ತೀವಿ, ಈ ಸೀಡ್ನ ನಾವು ಪರ್ಚೇಸ್ ಮಾಡ್ತೀವಿ. ಸೀಡನ್ನು ಪರ್ಚೇಸ್ ಮಾಡಿಕೊಂಡು ನರ್ಸರಿಗೆ ಕೊಡ್ತೀವಿ. ಅದು ಒಂದು ಸಸಿಗೆ ಅವರು 30-35 ಪೈಸೆ ಕಾಸ್ಟ್ ಮಾಡ್ತಾರೆ. ಅವರು ಅಂದ್ರೆ 45 ದಿವಸವರೆಗೆ ಅವರು ಒಳಗಡೆ ಅದನ್ನ ಸಸಿನ ಆರೋಗ್ಯಪೂರ್ಣವಾಗಿ ಗ್ರೋತ್ ಮಾಡಿ ಅದರಲ್ಲಿ ಬೇರುಗಳು ಕೂಡ ಚೆನ್ನಾಗಿ ಬಂದಿರ್ತಾವ, ಅದನ್ನು ನಮಗೆ ಕೊಡ್ತಾರೆ. 45 ಡೇಸ್ ಆದ ತಕ್ಷಣ ನಮಗೆ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿ ನಾವೆಲ್ಲರೂ ಒಳಪಡೋದ್ರಿಂದ ನೀರು ಕೂಡ ಕೆನಾಲ್ಗಳಿಗೆ ರಿಲೀಸ್ ಆಗಿರ್ತಾವ. ಆ ಟೈಮ್ನಲ್ಲಿ ಒಣಭೂಮಿಗೆ ಫಸ್ಟ್ ನೀರು ಹರಿಸ್ತೀವಿ ನಾವು. ಒಣಭೂಮಿಗೆ ನೀರು ಹರಿಸಿದ ಮೇಲೆ ಮತ್ತೆ 2ನೇ ಸಲ ನೀರು ಬಿಟ್ಟಗಂತ ಹಚ್ಚೋದು ಒಂದು ಪದ್ಧತಿ ಇದೆ. ಅಥವಾ ಈ ನಾಟಿ ಮಾಡುವಾಗ ಗಂಡಾಳುಗಳು ಹುಡುಕ ಹೋಲ್ ಮಾಡಿಕೆ ಅಂತ ನಾಟಿ ಮಾಡುವಂತ ಪದ್ಧತಿನೂ ಇದೆ. 2 ಪದ್ಧತಿ ಅಲ್ಲಿ ಕಡಿಮೆ ಕಲ್ಟಿವೇಟ್ ಅಂದ್ರೆ 2-3 ಎಕರೆ ಮಾಡೋರಿಗೆ ಹೋಲ್ ಹಾಕಿ ಮಾಡ್ತಾರೆ, ಬಹಳ ಮಾಡೋರಿಗೆ ನೀರು ಬಿಟ್ಕೊಂಡು ಹಂಗೆ ಹೆಣ್ಣಾಳುಗಳು ಕೂಡ ಕೈ ಹಚ್ಚಂತ ಪದ್ಧತಿ ಇದೆ. ಇತ್ತೀಚೆಗೆ ಹಲವಾರು ತಳಿಗಳು ಮಾರುಕಟ್ಟೆಯಲ್ಲಿ ಇದಾವೆ. ಉತ್ತರ ಕನ್ನಡ ಬ್ಯಾಡಗಿ ತಳಿ ಅಂತೇಳಿ ಅದು ಸುಪ್ರಸಿದ್ಧ. ಅದು ಭಾರತಕ್ಕಂತಲ್ಲ ಕರ್ನಾಟಕದಂತಲ್ಲ ಜಗತ್ತಿನಾದ್ಯಂತ ರುಚಿಗೆ ಸಾಂಬಾರು ಪದಾರ್ಥಕ್ಕೂ ಬ್ಯಾಡಗಿ ತಳಿ ಇದೆ. ಅದು ಹೆಚ್ಚಾಗಿ ಕಪ್ಪು ಮಣ್ಣಿನಲ್ಲಿ ಬೆಳೆಯುತ್ತೆ. ಅದು ಮಳೆಯಾಶ್ರಿತದಲ್ಲಿ ಬ್ಯಾಡಗಿ. ಇತ್ತೀಚೆಗೆ ನೀರಾವರಿಯಲ್ಲಿ ಕೂಡ ಅದನ್ನು ಬೆಳೀತಾ ಇದ್ದಾರೆ. ಸುಮಾರು 12-15 ಒಣಕಾಯಿಯನ್ನು ಬೆಳೆದಂತ ರೈತರು ನಮ್ಮಲ್ಲಿ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಆಮೇಲೆ ಈ ಬೇರೆ ಬೇರೆ ತಳಿಗಳು, ಆ ಸರ್ಪನ್ ಅಂತ ಹೇಳಿ ಬಂದಿದೆ, ನೀವು ಇನ್ನೊಂದು 55536 ಅಂತಾನೂ ಬಂದಿದೆ. ಅಂದ್ರೆ ಬ್ಯಾಡಿಗಿಂತ ಬೇರೆ ಗುಂಟೂರು ತಳಿಗಳಲ್ಲಿ ಒಂದು ಸುಮಾರು ಒಂದು ಕಂಪನಿಯವರು ಹೌದು ಖಾಸಗಿ ಕಂಪನಿಯವರು ಅವರು ಬೇರೆ ಬೇರೆ ಫಾರ್ಮರ್ಸ್ ತಮ್ಮ ಲ್ಯಾಂಡ್ಗಳಲ್ಲಿ ಕೊಟ್ಟು ಸೀಡ್ ತಯಾರು ಮಾಡ್ತಾವ. ಪರ್ ಕೆಜಿ 45-46 ಸೀಡ್ 46-48 ಡಿಮ್ಯಾಂಡ್ ಇದ್ದಲ್ಲಿ 60,000 ರೂಪಾಯಿ ಒಂದು ಕೆಜಿ ಕೂಡ ಮಾರಿದ್ದಾರೆ. 60,000 ಒಂದು ಕೆಜಿ ಕೂಡ ಆಗಿದೆ. ಇತ್ತೀಚಿನ ವರ್ಷದಲ್ಲಿ ಈ ವರ್ಷದ ಅಕಾಡೆಮಿಕ್ ವರ್ಷದಲ್ಲಿ 46,000 ರೂಪಾಯಿ ಗರಿಷ್ಠ ಒಂದು ಕೆಜಿ. ಈ ಗೌಡ್ರೆ ತಾವು ತಮ್ಮ ಹೊಲದಲ್ಲಿ ಈಗ 1 ಎಕರೆಗೆ ಸಾಮಾನ್ಯ ಎಷ್ಟು ಬೀಜದ ಪ್ರಮಾಣ ಬೇಕಾಗ 1 ಎಕರೆಯಲ್ಲಿ? ಅದು ವೈಜ್ಞಾನಿಕವಾಗಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳ ಸಜೆಷನ್ ಪ್ರಕಾರ 12-13,000 ಸಸಿ ಅಂತ ಹೇಳ್ತಾರೆ. ನಮ್ಮ ರೈತರು ಏನ್ ಮಾಡ್ತಾರ, 16,000-18,000 ನಾಟಿ ಮಾಡ್ತಾರ. ಕಾರಣ ಇಷ್ಟೇ, ಈ ಅದರಲ್ಲಿ ಹವಾಮಾನ ವೈಪರೀತ್ಯದಿಂದ ಒಣಗೋಗೋದು ಅಥವಾ ನೀರು ಸರಿಯಾಗಿ ತಟ್ಟದ್ರಿಂದ ಒಣಗೋಗೋದು, ಆಮೇಲೆ ನಾವು ಕುಂಟೆ ರೆಂಟೆ ಮಾಡುವಾಗ ಕಿತ್ತು ಹೋಗೋದು, ಇವೆಲ್ಲ ಕಾರಣಗಳಿಂದ ನಾಶ ಆಗುತ್ತಾವ ಅಂತೇಳಿ ಎಕರೆಗೆ 1,000 ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರು ಸಸಿಯನ್ನು ನಾಟಿ ಮಾಡುವಂತಹ ಪದ್ಧತಿ ನಮ್ಮ ಭಾಗದಲ್ಲಿ ಇದೆ. ನಮ್ಮ ಬಳ್ಳಾರಿ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ, ಕೊಪ್ಪಳ ಭಾಗದಲ್ಲಿ ಇದು ಇದೆ. ಸ್ಪೆಷಲಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಅಲ್ಲಿ ನೀರಾವರಿ ಪದ್ಧತಿ ಇಲ್ಲ, ಅದು ಬೋರ್ವೆಲ್ನಲ್ಲಿ ಕಡಿಮೆ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಈ ಕಡೆ ಕೋಲಾರ ಕಡೆನೂ ಮತ್ತೆ ಮಂಡ್ಯ ಕಡೆನೂ ಇದೆ? ಹೌದು, ಮಂಡ್ಯ ಕಡೆನೂ ಇದೆ. ಹೆಚ್ಚಿನ ವಿಸ್ತೀರ್ಣದಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಿರೋದು ಇಲ್ಲಿ ಕೆಂಪು ಮಣ್ಣು ಮರಳು ಮಿಶ್ರಿತ ಮಣ್ಣಿನಿದೆ. ಇದು ಅಲ್ಪ ಪ್ರಮಾಣದಲ್ಲಿ ಹಸಿ ಮೆಣಸಿನಕಾಯಿ ದೃಷ್ಟಿಕೋನದಿಂದ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ, ಒಣಮೆಣಸಿನಕಾಯಿ ದೃಷ್ಟಿಯಿಂದ ಈ ಭಾಗದಲ್ಲಿ ಮಾಡ್ತಾ ಇಲ್ಲ. ಈ ಒಂದು ಸಸಿ ಮಡಿ ಪದ್ಧತಿ ಇಲ್ಲ ಅಂತ ತಾವು ಹೇಳಿದ್ರಿ. ಹೌದು, ಖಾಸಗಿ ಕಂಪನಿಗಳು ಅಲ್ಲಿ ಏನು ನರ್ಸರಿ ಮಾಡಿ ಅಲ್ಲಿ ಸಸಿಗಳ ಉತ್ಪಾದನೆ ಮಾಡಿಕೊಂಡು ಆ ಸಸಿನ ಬೇರೆ ಬೇರೆ ರೈತರು ತಗೊಂಡು ಹೋಗ್ತಾರೆ. ಏನು ಈ ಒಂದು ಸಸಿ ಉತ್ಪಾದನಾ ಒಂದು ಘಟಕ ಏನ್ ಮಾಡ್ತಾ ಇದಾರಲ್ಲ, ಯಾವ ತರ ಮಾಡ್ತಾರೆ ಅವರು ಅದರಲ್ಲಿ ಮಾಡರ್ನ್ ಆಗಿ? ಅದು ಸುಮಾರು ಉತ್ಪಾದನಾ ಘಟಕ, ಸಸಿ ಉತ್ಪಾದನಾ ನರ್ಸರಿ ಏನಿದೆಲ್ಲ, ಸುಮಾರು 1/2 ಎಕರೆ, 1 ಎಕರೆ, 2 ಎಕರೆ, 3 ಎಕರೆಯಲ್ಲಿ ಮಾಡ್ತಾರೆ. ಅದು ಇವಾಗ ಆಧುನಿಕ ನೆಟ್ ಪದ್ಧತಿ ಇದೆಯಲ್ಲ, ಅದರಲ್ಲಿ ಚಿಕ್ಕ ಸಸಿಗೆ ವಾತಾವರಣದಲ್ಲಿ ವೈಪರೀತ್ಯ ಆಗಂತ ಅತಿಯಾದ ಬಿಸಿಲು, ಅತಿಯಾದ ಗಾಳಿ ಇವೆಲ್ಲ ತಗಲಬಾರದು, ಅದು ಆರೋಗ್ಯಕ್ಕೆ ಹಾನಿಕರ ಆಗುತ್ತೆ ಎಂಬ ದೃಷ್ಟಿಕೋನದಿಂದ ಆಮೇಲೆ ಏರುಮಡಿ ಪದ್ಧತಿಯಲ್ಲಿ ಮಾಡ್ತಾರೆ ಸಸಿ. ಆಮೇಲೆ ಸ್ಪ್ರಿಂಕ್ಲಿಂಗ್ ಇರುತ್ತೆ. ಇದು ಈ ಎಲ್ಲ ದೃಷ್ಟಿಕೋನದಿಂದ ಸಮಗ್ರ ಒಂದು ನಿರ್ವಹಣೆ, ಹತೋಟಿ ನಿರ್ವಹಣೆಯಲ್ಲಿ ಅವರು ಒಂದು ಪರಿಣಿತಿ ಇರುತ್ತಾರೆ. ಅದರಿಂದ ಸಸಿ ಕೂಡ ಆರೋಗ್ಯಪೂರ್ಣವಾಗಿ ಬರುತ್ತೆ. ಅದು ಸುಮಾರು ಒಂದೊಂದು ಸಸಿಗೆ ಒಂದು 60-70 ಈ ತಂತು ಬೇರುಗಳು ಬಂದಿರ್ತವೆ. ಓಹೋ, ಕಾರಣ ತಂತು ಬೇರುಗಳು ಚೆನ್ನಾಗಿ ಗ್ರೋತ್ ಆದ್ರೆ ಅದು ಕೋಕೋನಟ್ ನೆಟ್ನಲ್ಲಿ ಅದು ಇದು ಮಾಡಿರ್ತಾರೆ. ಆ ತಂತು ಬೇರುಗಳು ಚೆನ್ನಾಗಿ ಬಂತಂದ್ರೆ ನಾವು 15 ಸಸಿ ಭೂಮಿಯಲ್ಲಿ ಹಾಕಿದಾಗ ಬೆಳವಣಿಗೆಗೆ ಬೇಗ ಆಗುತ್ತೆ ಎಂಬ ದೃಷ್ಟಿಕೋನದಿಂದ ಈ ಪದ್ಧತಿ ಚಾಲ್ತಿಯಲ್ಲಿ ಬಂದಿದೆ. ಸದೃಢವಾಗಿ ಬೆಳೀತದೆ, ಸದೃಢವಾಗಿ ಬೆಳೆಯುತ್ತಿದೆ. ಆಮೇಲೆ ಬೇರು ಕೂಡ ಭೂಮಿಯಲ್ಲಿ ಆಳವಾಗಿ ತಂತು ಬೇರು, ಮೆಣಸಿನಕಾಯಿ ಬಿತ್ತ ತಾಯಿ ಬೇರೆಲ್ಲ ಕಾಯಿ ಬೆಳೆ ಬಂದು ತಂತು ಬೇರುಗಳು, ಹೌದು, ಅದು ಕೂಡ ಭೂಮಿಯಲ್ಲಿ ಆಳವಾಗಿ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಎಂಬ ದೃಷ್ಟಿಕೋನದಿಂದ ಪದ್ಧತಿಯನ್ನು ಅನುಸರಿಸ್ತಾರ. ಇದು ಕೂಡ ಒಳ್ಳೆಯ ಕ್ರಮ ಅಂತ ನಾನು ಅನಿಸಿಕೆ, ಯಾಕಂದ್ರೆ ನಾನು ಪ್ರಾಯೋಗಿಕವಾಗಿ ಮಾಡಿದ್ರಿಂದ ಇದು ಒಳ್ಳೆ ಬೆಳವಣಿಗೆ. ಯಾಕಂದ್ರೆ ಈ 45 ದಿವಸ ಸಸಿ ಗ್ರೋತ್ ಆಗಿರುತ್ತಲ್ಲ, ನಾವು ಫೀಲ್ಡ್ ನಲ್ಲಿ ನಮ್ಮ ಭೂಮಿಯಲ್ಲಿ ತಂದಾಕಿದಾಗ 45 ದಿವಸದ ಬೆಳೆನೆ ನಾವು ಪಡ್ಕೊಂಡಂಗಾಗುತ್ತೆ. ಮೊದಲೆಲ್ಲ ನಾವು ನೇರವಾಗಿ ಸೀಡನ್ನೇ ಬಿತ್ತಿದ್ವಿ, ಸಸಿ ಮಡಿ ಮೇಲೆ, ಸಸಿ ಮಡಿ ಮೇಲೆ ಇಲ್ಲ, ಹೊಲದಲ್ಲಿ ಬೀಜನ ಬಿತ್ತಿದ್ವಿ. ಆ ಬಿತ್ತಿದಾಗ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಮಳೆ ಕೊರತೆಯಿಂದ ನೀರಿನ ಕೆನಾಲಿಗೆ ಬರುವಂತ ನೀರಿನ ಡಿಸೆಂಬರ್ ನಲ್ಲಿ ಕೊನೆಯಾಗೋದ್ರಿಂದ ಕೊನೆ ನೀರುಗಳೆಲ್ಲ ಕೊರತೆಯಿಂದಾಗಿ ಬೆಳೆಗಳ ನಾಶ ಆಗಂತ ಪದ್ಧತಿ ಬಹಳ ನಷ್ಟನು ಅನುಭವಿಸಿದ್ವಿ. ಈ ಎಲ್ಲಾ ಕಾರಣಗಳಿಂದ ಈ ನರ್ಸರಿಗೆ ಈ ಆ ಭಾಗದ ರೈತರು ಹೆಚ್ಚಾಗಿ ಅವಲಂಬಿತರಾಗಿದ್ದಾರೆ. ಸ್ವಲ್ಪ ವೆಚ್ಚದಾಯಕ, ಆದ್ರೂ ನಾವು 4 ತಿಂಗಳಲ್ಲಿ ಬೆಳೆಯನ್ನು ನಾವು ನೋಡಬಹುದು ಪಡ್ಕೊಳ್ಳೋದಂದ್ರೆ ಅದರೆಲ್ಲ ಕಾಪು, ಬೀಜ, ಹೂವು ಎಲ್ಲ ಹಂತದ ಅವಧಿಯಲ್ಲಿ ಮುಗಿದೋಗಿರುತ್ತೆ. ಆಮೇಲೆ ಕಾಯಿ ಒಣಗಿಸ್ಕೊಳ್ಳೋಕೆ ಗಿಡದಲ್ಲಿ ಸುಮಾರು ಒಂದು 20-25 ದಿವಸದ ಕಾಯಿ ಹಣ್ಣಾದ್ಮೇಲೆ ಅದು ಹಂಗೆ ಗಿಡದಲ್ಲಿ ಇರುತ್ತೆ. ಒಣಕಾಯಿ ಆದ್ಮೇಲೆ ನಾವು ಕೃಷಿ ಕಾರ್ಮಿಕರಿಂದ ಕೀಳಿಸೋದು. ನೋಡ್ರಿ, ಈಗ ಈ ಒಂದು ಮೆಣಸಿನಕಾಯಿ ಬೇಸಾಯದಲ್ಲಿ ನೀರಾವರಿಯಲ್ಲಿ ಮಾಡಿದ್ರೆ ಮತ್ತೆ ಒಣ ಬೇಸಾಯದಲ್ಲಿ ಒಂದು ಬೆಳೀತಾ ಹೋದ್ರೆ ನಮ್ಗೆ ಯಾವ ತರದ ಒಂದು ಬದಲಾವಣೆ ಗಮನಿಸಬಹುದು? ಅಲ್ಲಿ ನೀರಾವರಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಸ್ತಾ ಇದ್ದೀರಿ. ಆಮೇಲೆ ಪೆಸ್ಟ್ ಕಂಟ್ರೋಲ್, ಈ ಕೀಡೆ ನಿಯಂತ್ರಣಕ್ಕೆ ಆಧುನಿಕ ಏನಿದಾವ ಕೃಷಿ ರಾಸಾಯನಿಕ ವಸ್ತುಗಳು ಅದನ್ನು ಹೆಚ್ಚು ಉಪಯೋಗಿಸ್ತೀವಿ. ಅದೇ ಇವೆಲ್ಲ ಪರಿಣಾಮದಿಂದ ಆ ಭಾಗದ ಅಚ್ಚುಕಟ್ಟು ಪ್ರದೇಶದ ಭಾಗದ ರೈತರು ಎಕರೆಗೆ 18-22 ಕ್ವಿಂಟಲ್ ಒಣಕಾಯಿ ತೆಗೆದಿದ್ದಾರೆ. ಇದೇ ಪದ್ಧತಿ ನಾವು ಮಳೆಯಾಶ್ರಿತದಲ್ಲಿ ತಗೊಂಡ್ರೆ, ಉದಾಹರಣೆಗೆ ಬ್ಯಾಡಿ ತಗೊಂಡ್ರೆ, ರಾಡಿಮನ್ನೂರ್ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಹುಬ್ಬಳ್ಳಿ ಗದಗ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ಭಾಗದಲ್ಲಿ ಎಕರೆಗೆ ಒಣಕಾಯಿ 2-3 ಕ್ವಿಂಟಲ್ ತೆಗೆದ್ರೆ ದೊಡ್ಡ ಬೆಳೆ ಆಗುತ್ತೆ. ದೊಡ್ಡ ಬೆಳೆ ಆಗುತ್ತೆ. ಅದೇ ನೀರಾವರಿಯಲ್ಲಿ 11-18 ಕ್ವಿಂಟಲ್ ತಗೊಂಡ್ರು ಅಂದ್ರೆ ಒಣಕಾಯಿಯ ಅಂತರ ನೋಡ್ರಿ, ಒಣಕಾಯಿ ಅಂತರ ನೋಡ್ರಿ, ಅಷ್ಟೇ ಅದನ್ನ ಖರ್ಚು ಮಾಡ್ತಾರೆ. ಸುಮಾರು 1 ಎಕರೆಗೆ 1 ಲಕ್ಷದಿಂದ 1,25,000 ಖರ್ಚು ಮಾಡ್ತಾರೆ. ಈ ಭಾಗದಲ್ಲಿ ಖರ್ಚು ಕಡಿಮೆ, ಖರ್ಚುನೂ ಕಡಿಮೆ, ಇಳುವರಿನೂ ಅತಿ ಕಡಿಮೆ, ಅತಿ ಕಡಿಮೆ. ಅದು ಮಳೆಯಾಶ್ರಿತ, ಏನು ಅನ್ಸೋದೇ ಇಲ್ಲ, ಏನು ಅನ್ಸೋದಿಲ್ಲ, ಏನ್ ಬೆಳೆ ಬೆಳೆದೇನೆ ಅನ್ಸೋದು. ಹೌದು, 1 ಕ್ವಿಂಟಲ್ಲಿ 3 ಕ್ವಿಂಟಲ್ಲಿ. ಅದು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯ ದರಗಳು ಏರುಪೇರು, ಒಂಥರ ನಮ್ಮ ಮಾನ್ಸೂನ್ ಏನು ಜೂಜಾಟ ಅಂತಾರಲ್ಲ ಅಗ್ರಿಕಲ್ಚರ್, ಆ ಪರಿಸ್ಥಿತಿಗೆ ನಮ್ಮ ರೈತರದು ಕೂಡ ಈಡಾಗಿದ್ದೀವಿ. ಇದರ ಒಣ ಬೇಸಾಯದ ಒಂದು ಮೆಣಸಿನಕಾಯಿ ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಒಣ ಬೇಸಾಯ, ಒಣ ಬೇಸಾಯದಲ್ಲಿ ಹೆಂಗ್ ಮಾಡ್ತೀರಿ ತಾವು? ಭೂಮಿನ ಅದ ಮಾಡುವಂತ ಪದ್ಧತಿ ಒಣ ಬೇಸಾಯದಲ್ಲಾಗ್ಲಿ ನೀರಾವರಿಯಲ್ಲಿ ಆಗ್ಲಿ ಸೇಮ್ ಪದ್ಧತಿನೇ ಇರುತ್ತೆ. ಭೂಮಿ ಅದ ಮಾಡುವಂತದ್ದು ವ್ಯತ್ಯಾಸ ಏನಿರಲ್ಲ. ಅದರಲ್ಲಿ ಏನ್ ಮಾಡ್ತಾರೆ, ನೇರವಾಗಿ ರೈತರು ಅಲ್ಲಿ ನೀರಾವರಿಯಲ್ಲಿ ಸಸಿಮಡಿ ಪದ್ಧತಿಯಿಂದ ಮಾಡ್ತಾರೆ. ಒಣ ಭೂಮಿಯಲ್ಲಿ ರೈತರು ನೇರವಾಗಿ ಬೀಜವನ್ನೇ ಅಲ್ಲಿ ಭೂಮಿಗೆ ಕಳಿಸ್ತಾರೆ. ಮಳೆ ಬರಂತ ವಾತಾವರಣ ಅಥವಾ ಮಳೆ ಬರೋದಕ್ಕಿಂತ ಮುಂಚೆನೆ ಆಗ್ತಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಈ ಹಾವೇರಿ ಮಂಡ್ಯ ಅಲ್ಲ ಹಾವೇರಿ ಧಾರವಾಡ ಹುಬ್ಬಳ್ಳಿ ಗದಗ ಆ ಕಡೆ ಏನ್ ಮಾಡ್ತಾರೆ, ಕಪ್ಪು ಭೂಮಿ ಎಲ್ಲ, ಅದರಲ್ಲಿ ರೈತರು ನೇರವಾಗಿ ಬೀಜನೇ ಬಿತ್ತಾರೆ. ಯಾಕಂದ್ರೆ 1/2 ಎಕರೆ ಇದ್ದರೂ ಸಸಿ ಮಡಿ ಮಾಡ್ಕೊಂಡು ಮಾಡ್ತಾರೆ ಅಲ್ಲಿ ಅಲ್ಲಿ. ಆದ್ರೆ ಈ ದೊಡ್ಡ ಪ್ರಮಾಣದಲ್ಲಿ ಬಿತ್ತವ್ರು ಏನ್ ಮಾಡ್ತಾರೆ, ಟ್ರಾಕ್ಟರ್ ಕೊಡೋ ಅಥವಾ ಎತ್ತಿನ ಕುಂಟೆ ಕೂರಿಗೆ ಕೊಡೋ ನೇರವಾಗಿ ಇದು ಮಾಡ್ತಾರೆ. ಮಳೆ ಬಂತಂದ್ರೆ ಬೆಳೆ ಬರುತ್ತೆ. ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆ ಅಂತ ಇಲ್ಲ, 2 ಕ್ವಿಂಟಲ್ ಇಂದ 3 ಕ್ವಿಂಟಲ್ ಒಣಕಾಯಿ ತೆಗಿತಾರೆ. ಈ ತರ ಆ ಭಾಗದಲ್ಲಿ ಮಾಡ್ತಾ ಅದು ನೀರಾವರಿಗೂ ಒಣ ಬೇಸಾಯಕ್ಕೂ ಬಹಳ ಅಂತರ ಇದೆ, ಇಳುವರಿಯಲ್ಲಿ ಬಹಳ ಅಂತರ ಇದೆ. ಇಳುವರಿ ಎಷ್ಟು ಬರುತ್ತೆ ಒಣ ಬೇಸಾಯದಲ್ಲಿ? ಒಣಕಾಯಿ ಹೇಳಿದಲ್ಲ ಸರ್, 2 ಕ್ವಿಂಟಲ್ ಇಂದ 3 ಕ್ವಿಂಟಲ್ ಅಂದ್ರೆ ಅದು ಬಂಪರ್ ಬೆಳೆ, ಅಥವಾ 5 ಅಂದ್ರೆ ಅದು ದೊಡ್ಡ ಬೆಳೆ. ಓಹೋ, ಅಜಗಜ ಅಂತಾರೆ. ಅಜಗಜಾದಂತರ ವ್ಯತ್ಯಾಸ ಅಂದ್ರೆ ಶೇಕಡ 25 ಅಲ್ಲಿ 100. ಹೌದು. ಮತ್ತೆ ಇಲ್ಲಿ ಕೆಲಸದ ಪ್ರಮಾಣ ಹೆಂಗೆ, ಅಲ್ಲಿ ಹೇಗೆ ಇಲ್ಲಿ ಹೇಗೆ? ಇಲ್ಲಿ ಕೆಲಸದ ಪ್ರಮಾಣ ಹೆಚ್ಚು, ನೀರಾವರಿಯಲ್ಲಿ ಕೆಲಸದ ಪ್ರಮಾಣ ಹೆಚ್ಚು. ನೀರು ಕಟ್ಟಿದ ಪ್ರತಿ ವಾರಕ್ಕೆ ಕೆಂಪು ಮಣ್ಣಿನಲ್ಲಿ ಆದ್ರೆ ಪ್ರತಿ 10 ಅಂದ್ರೆ 12 ದಿವಸಕ್ಕೆ ನೀರು ಬೇಕೇ ಬೇಕು. ಆಮೇಲೆ ಸಮತಟ್ಟಾದ ಭೂಮಿ ಮೆಣಸಿನ ಬೆಳೆಗೆ ಸೂಕ್ತವಾದದ್ದಲ್ಲ. ಅತಿಯಾದ ಮಳೆ ಬಂತಂದ್ರೆ ಗಿಡಗಳು ಇದ್ದಕ್ಕಿದ್ದಂಗೆ ಒಣಗಿ ಹೋಗುವಂತ ಪದ್ಧತಿ ಇದೆ. ದೊಡ್ಡ ಗ್ರೌತ್ ಆಗಿರ್ತಾವ, ಪ್ರಾಯಕ್ಕೆ ಬಂದಿರ್ತಾವ, ಒಣಗಿ ಹೋಗ್ತಾವ. ನೋಡಿ ಎಷ್ಟು ಆರ್ಥಿಕ ನಷ್ಟ ರೈತರಿಗೆ ಸಹಿಸಿಕೊಳ್ಳಕ್ ಆಗಲ್ಲ. ಹೌದು. ಅದಕ್ಕಾಗಿ ಈ ಮೆಣಸಿನಕಾಯಿ ಬೆಳೆಗೆ ಯಾವಾಗ್ಲೂ ಇಳಿಜಾರಿನ ಪ್ರದೇಶ, ಸ್ವಲ್ಪ ನೀರು ಓಡಿ ಹೋಗ್ಬೇಕು. ಸಮತಟ್ಟಾದ ಪ್ರದೇಶಕ್ಕೆ ಮೆಣಸಿನಕಾಯಿಗೆ ಸೂಕ್ತವಾದಂತ ಅಲ್ಲ. ಮಳೆಯಾಶ್ರಿತದಲ್ಲಿ ಪರವಾಗಿಲ್ಲ, ಮಳೆಯಾಶ್ರಿತದಲ್ಲಿ ಯಾಕಂದ್ರೆ ಮಳೆ ಏನು ದಿನ ಬರಲ್ಲ. ನೀರಾವರಿಯಲ್ಲಿ ಅಂತೂ ಅದು ಬೇಡ. ಆಮೇಲೆ ಕಳೆ ಅಷ್ಟೇ ಬರುತ್ತೆ ನೀರಾವರಿಯಲ್ಲಿ. ನೀರ್ ಕಟ್ಟಿದ ಮರ್ದಿವಸಕ್ಕೆ 3 ದಿವಸಕ್ಕೆ ಕಳೆ ಬೀಜಗಳು ಮೊಳಕೆ ಹೊಡಿತೇವೆ. ಮತ್ತೆ ಅರಗುತ್ತಾರೆ, ಎತ್ತುಗಳು ಕೂಡ ಅರಗುತ್ತಾರೆ. ಅರಗಿದ ತಕ್ಷಣ ಮತ್ತೆ ಡ್ರೈ ಆಗುತ್ತೆ, ಡ್ರೈ ಆಡಿದ್ರೆ ಅವು ಬಾಡಿಯಾಗಿ ನಿಂತ್ಕೊಳ್ತಾವ, ಮತ್ತೆ ನೀರ್ ಬಿಡ್ತಾರೆ. ಸುಮಾರು ಒಂದು ಈ ಬೆಳೆ ನಾವು ಸಸಿ ನಾಟಿ ಮಾಡಿದ್ರಿಂದ ಬೆಳೆ ತೆಗೆದ್ರ ಒಳಗೆ 12-13 ಸಲ ಎಣ್ಣಾಳುಗಳು ಕಳೆ ತೆಗಿಸ್ತದೆ. ಅಲ್ಲಿ ಒಣ ಬೇಸಾಯದಲ್ಲಾದ್ರೆ ಒಟ್ಟು ಸಮಗ್ರವಾಗಿ 1-3 ಸಲ ಕ್ಲೋಸ್ ಆಗುತ್ತೆ. ಎಲ್ಲ ಕೆಲಸ ಮುಗಿದ್ ಬಿಡುತ್ತೆ, ಎಲ್ಲ ಕೆಲಸನೂ ಮುಗಿದು ಹೋಗುತ್ತೆ. ಆಮೇಲೆ ಒಣ ಬೇಸಾಯದಲ್ಲಿ ಸಸಿಗಳ ಪ್ರಮಾಣ ಎಕರೆಗೆ 5-6 ಸಾವಿರ ಇಷ್ಟೇ ಇರುತ್ತೆ. ಇಲ್ಲಿ ಕೃಷಿ ತಜ್ಞರ ಸದಸ್ಯನು 11-12 ಸಾವಿರ, ನಮ್ಮ ರೈತರ ಸ್ವಂತ ಹಾಕೋದು 12-16 ಸಾವಿರವರೆಗೆ ನಾಟಿ ಸಸಿ ನಾಟಿ ಮಾಡಿರ್ತಾರೆ. ಆಮೇಲೆ ಸಮಗ್ರ ಕೃಷಿ ನಿಯಂತ್ರಣಕ್ಕೆ ಆಧುನಿಕ ಎಲ್ಲ ಪೆಸ್ಟ್ ಅನ್ನು ಉಪಯೋಗಿಸ್ತಾರೆ. ಈಗ ತಮ್ಮ ಒಂದು ಮೆಣಸಿನ ಬೆಳೆಗೆ ಯಾವ ಒಂದು ಗೊಬ್ಬರ ಬಳಸ್ತೀರಿ, ಮತ್ತೆ ಈಗ ಕೀಟಗಳ ತಡಿಬೇಕಂದ್ರೆ ಯಾವ ಒಂದು ಪೆಸ್ಟಿಸೈಡ್ ಬಳಸ್ತೀರಿ ಹೇಳಿ. ಆಧುನಿಕ ಪದ್ಧತಿಯಲ್ಲಿ ಹಲವಾರು ರೋಗ ಬರ್ತವೆ ತಮ್ಮ ಮೆಣಸಿನಕಾಯಿ ಬೆಳೆಗಳಲ್ಲಿ. ಪ್ರಮುಖವಾಗಿ ಮುದುಟು ರೋಗ, ಟ್ರಿಪ್ಸ್ ಅಂತ ಬರುತ್ತೆ. ಟ್ರಿಪ್ಸ್, ಅದು ಎಲೆಗಳು ಟ್ರಿಪ್ಸ್ ಅಟ್ಯಾಕ್ ಆಯ್ತು ಅಂದ್ರೆ ಗಿಡನೇ ಗ್ರೋತ್ನೇ ಆಗಲ್ಲ, ಮುರುಟು ಬಂದು ಮುರುಟು ಆಗಿಬಿಡುತ್ತೆ ಎಲ್ಲ, ಅದನ್ನ ಮುದುಟು ರೋಗ ಅಂತ ಹೇಳ್ತೀವಿ. ಆಮೇಲೆ ಬೂದು ರೋಗ ಅಂತ ಬರ್ತೀವಿ, ಡಸ್ಟ್ ಬರುತ್ತೆ, ವೈಟ್ ಡಸ್ಟ್, ಹೌದು ಅದು ಬೂದು ರೋಗ ಅಂತ ಹೇಳ್ತೀವಿ. ಆಮೇಲೆ ಎಲೆ ಚುಕ್ಕ ರೋಗ, ಕಾಯಿ ಎಲ್ಲ ಪ್ರಾಯ ವ್ಯವಸ್ಥೆಗೆ ಕಾಯಿ ಬಂದಾಗ ಅಲ್ಲಿ ಯಾವ ಒಂದು ಪೆಸ್ಟ್ ಅಟ್ಯಾಕ್ ಆಗಿರುತ್ತೋ ಅಲ್ಲಿ ಅದೆಲ್ಲ ಮಚ್ಚೆ ಆಕಾರ ಆಗುತ್ತೆ. ಮಚ್ಚೆ ಹೌದು, ಆ ಮುಂಜಿನಿಗೆ ಆ ಮಚ್ಚಿಯಲ್ಲಿ ಕೀಟ ರಸ ನೀರಿದಾಗ ಅದು ಸಪ್ಪೆಯಾಗಿ ಅಲ್ಲಿ ನೀರು ಹಿಡ್ಕೊಳ್ಳುತ್ತೆ. ಅದು ಆ ನೀರು ಒಳಗಡೆ ಮೆಣಸಿನಕಾಯಿ ಒಳಗೆ ಹೋದಾಗ ಅದು ಕೊಳತು ಹೋಗುತ್ತೆ, ಗಿಡದಲ್ಲೇ ಕೊಳತು ಹೋಗುತ್ತೆ. ನೋಡಿ ಅವಾಗ ರೈತರಿಗೆ ಆರ್ಥಿಕ ನಷ್ಟ. ಅದು ಅದನ್ನು ಕಂಟ್ರೋಲ್ ಮಾಡಬೇಕು, ಬೂದು ರೋಗನ್ನು ಕಂಟ್ರೋಲ್ ಮಾಡಬೇಕು. ಮುರುಟು ರೋಗ ಅಂತ ಹೇಳ್ತೀವಿ, ಅದು ಬಂದ್ರೆ ಬಹಳ ಇದು ಇತ್ತೀಚೆಗೆ ಆಧುನಿಕ ಬಂದಿದಾವೆ ಬೇರೆ ಬೇರೆ ಹಲವಾರು ಕಂಪನಿಗಳು ಇದಾವೆ, ತಮ್ಮದೇ ಆದ ಒಂದು ಬ್ರಾಂಡ್ಗೆನು ಅವರು ರೈತರಿಗೆ ನೀಡ್ತಾರೆ. ಅವ್ರದ್ದಾದ ಆಧುನಿಕ ಬೇಸಾಯ ಪದ್ಧತಿನ ಮಾಡ್ರಿ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಾವೆ. ಪ್ರೋತ್ಸಾಹದ ಜೊತೆಗೆ ಅವರು ಅದನ್ನು ಸಂಶೋಧನೆ ಮಾಡಿ ಅದನ್ನ ತಳ್ಳಿ ರೈತ ಬಾಂಧವರಿಗೆ ಕೊಡೋದು. ಅದು ಆಧುನಿಕ ನಿಯಂತ್ರಣದ ಅಂದ್ರೆ ಅವು ಇತ್ತೀಚೆಗೆ ಬಂದಂತವೆಲ್ಲವೂ ಕಾಸ್ಟ್ಲಿ. 12,000-16,000 ಪರ್ ಲೀಟರ್ ಇದೆ. ಅದೇ 16,000. ಆದ್ರೂ ಅಷ್ಟೇ ಸಮಗ್ರವಾಗಿ ನಿಯಂತ್ರಣ ಮಾಡುತ್ತವೆ ಮಾಡ್ತವೆ. ಈ ಎಲ್ಲ ಪರಿಣಾಮದಿಂದ ಅಧಿಕ ಇಳುವರಿ ಪಡೆಯ ಈ ಭಾಗದ ರೈತರಿಗೆ ಸಾಧ್ಯವಾಗಿದೆ. ಇಲ್ಲದ್ರೆ ಸಾಧ್ಯ ಆಗ್ತಿರ್ಲಿಲ್ಲ. ಆಧುನಿಕ ಇವೇನ್ ಕೃಷಿ ಪದ್ಧತಿಗಳಿದಾವಲ್ಲ, ಅದೇ ಪೀಡನಾಶಕಗಳಿದಾವಲ್ಲ, ಅವೆಲ್ಲ ಸಮಗ್ರವಾಗಿ ಕೆಲಸ ಮಾಡುತ್ತದೆ. ಚಂದ್ರಶೇಖರ್ ಗೌಡರು, ತಾವೀಗ ಅನೇಕ ವರ್ಷಗಳಿಂದ ತಾವು ಈ ಒಂದು ಮೆಣಸಿನಕಾಯಿ ಬೇಸಾಯನ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಬರ್ತಾ ಇದ್ದೀರಿ. ಎಷ್ಟು ಪ್ರೊಡಕ್ಷನ್ ಆಗ್ತದೆ ತಮ್ದು, ಉತ್ಪಾದನೆ ಸಾಮಾನ್ಯ ಎಷ್ಟಾಗ್ತದೆ ಪ್ರತಿ ವರ್ಷ ಈಗ ನೀರಾವರಿಯಲ್ಲಿ, ಮತ್ತೆ ತಮಗೆ ಮಾರುಕಟ್ಟೆ ಮತ್ತೆ ಬೆಲೆ ಯಾವ ತರ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಭಾರತೀಯ ಕೃಷಿಕರಿಗೆ ಇದು ನೋವಿನ ಸಂಗತಿ ಹೇಳಕ್ ನಮಗೆ. ಯಾವುದೇ ಸರ್ಕಾರಗಳು ಒಂದು ಸ್ಥಿರವಾದ ಬೆಲೆಯ ಮೌಲ್ಯಮಾಪನ ಮಾಡ್ತಾ ಇಲ್ಲ. ಕೃಷಿ ವೆಚ್ಚಕ್ಕೂ ಮತ್ತು ಇಳುವರಿಗೂ ಈ ಸ್ವಾಮಿನಾಥನ್ ಕೃಷಿ ಆಯೋಗ ಇದೆ, ಅದ್ರ ಸಮಗ್ರವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ನೋಡ್ರಿ, ಒಂದು ಉದಾಹರಣೆಗಾಗಿ ಜೀವಂತ ಉದಾಹರಣೆ, ಈ ಒಂದು ಒಂದು ತಿಂಗಳ ಹಿಂದಗಡೆ ಬಳ್ಳಾರಿಯಲ್ಲಿ ನಡೆದಂತ ಒಂದು ಘಟನೆ ತಮ್ಮ ಈ ಮೂಲಕ ಕೇಳುವರಿಗೆ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ. ಹೋದ ವರ್ಷ ಮತ್ತು 2021-22-23 ಉದಾಹರಣೆಗೆ ಬ್ಯಾಡಗಿ ತಿಳಿ 60-89,000 ಒಂದು ಕ್ವಿಂಟಲ್, 100 kg ಒಂದು ಕ್ವಿಂಟಲ್ ದರ ಆಗಿತ್ತು. ಆ ಟೈಮ್ನಲ್ಲಿ ಬ್ಯಾಡಗಿ ಬೆಳೆದಂತ ರೈತರು ಸುಮಾರು ದುಡ್ಡು ನೋಡಿದ್ರು, ನಿಜ ಸಂತೋಷ ದುಡ್ಡು ಸಿಕ್ತು ನಿಜ, ಸಂತೋಷ ಪಟ್ಟರು ನಿಜ. ಅದೇ ಟೈಮ್ನಲ್ಲಿ 2023-24 ಬೆಳೆದಂತ ಬ್ಯಾಡಿಗೆ ಇಳುವರಿನೂ ಚೆನ್ನಾಗಿ ಬಂತು. ಹೋದರ್ಸ ವಾತಾವರಣನೂ ಚೆನ್ನಾಗಿತ್ತು, ನೀರಿನ ಕೊರತೆ ಆದ್ರೂ ಕೂಡ ಇಳುವರಿ ಚೆನ್ನಾಗಿ ಬಂತು. ಅದನ್ನ ಆ ಟೈಮ್ನಲ್ಲಿ ಬೆಳೆ ಬಂದಂತ ಕಟಾವಿಗೆ ಬಂದಂತ ಸಮಯದಲ್ಲಿ ಮಾರುಕಟ್ಟೆ ಬೆಲೆ ಕುಸಿತವಾಯಿತು. ಕುಸಿತದ ಪರಿಣಾಮ ಎಲ್ಲಾ ರೈತರು ಏನ್ ಮಾಡಿದ್ರು, ಅದನ್ನು ಕೋಲ್ಡ್ ಸ್ಟೋರೇಜ್ ನಲ್ಲಿ ಸ್ಟಾಕ್ ಮಾಡಿದ್ರು, ಶೇಖರಣೆ ಮಾಡಿ ಮುಂದೆ ಮಾರುಕಟ್ಟೆ ದರ ಹೆಚ್ಚಾದಾಗ ಮಾರಿಕೊಳ್ಳೋಣ. ಸರ್ಕಾರ ಕೂಡ ಪ್ರೋತ್ಸಾಹ ಮಾಡುತ್ತೆ, ಈ ತರ ಮಾಡಿಕೊಳ್ಳಿ, ಈ ತರ ಮಾಡಿಕೊಳ್ಳಿ ಅಂತೇಳಿ ಸ್ಟೋರೇಜ್ಗೆ ತೋಟಗಾರಿಕೆ ಇಲಾಖೆಯಿಂದ ಅನೇಕ ಸಬ್ಸಿಡಿಗಳಿಂದ ಅಲ್ಲಿ ಸ್ಟೋರೇಜ್ ಮಾಡಿದ್ರೆ ಇವತ್ತಿನ ದರ 18,000-20,000. ನೋಡಿ ಎಂತ ಈ ಎಲ್ಲ ಲಾಸ್ ಅನ್ನು, ಈ ನಷ್ಟವನ್ನು ತಡಿಲಾರದೆ ಅಪಘಾತ ಮಾಡಿಕೊಂಡ್ರು, ಅಪಘಾತ ಮಾಡಿಕೊಂಡ್ರು, ನೋವನ್ನು ತಡ್ಕೊಳ್ಳ ನಷ್ಟವನ್ನು ಭರಿಸಲಾದಂತಹ ಶಕ್ತಿಗೆ ಅವರು, ಈ ಸಮಸ್ಯೆ ಎದುರಿಸಲಾರದಂತ ಶಕ್ತಿಗೆ, ಆರ್ಥಿಕ ನಷ್ಟಕ್ಕೆ ತಡ್ಕೊಳ್ಳಾರದಂತ ಪದ್ಧತಿನೂ ಈ ಭಾಗದಲ್ಲಿ ಜೀವಂತವಾಗಿದೆ. ಗೌಡ್ರಿ, ಈ ಒಂದು ದುರ್ಘಟನೆಗಳು ನಡೀಬಾರದು ಅಂತ ಎಲ್ಲ ರೈತರು ಬಯಸ್ತಾರೆ, ನಾವು ಜನರು ಕೂಡ ಬಯಸ್ತೇವೆ. ಇದರಿಂದ ಪಾರಾಗಬೇಕಂದ್ರೆ ಏನ್ ಮಾಡಬೇಕು? ಇದರಿಂದ ಪಾರಾಗಬೇಕಂದ್ರೆ ನಮ್ಮ ರೈತರು ಈ ಪಾರಂಪರಾಗತ ಕೃಷಿ ಪದ್ಧತಿಗಳೇನಿದೆ, ಸಮಗ್ರ ಕೃಷಿ ಪದ್ಧತಿಗಳು, ಅದನ್ನು ಅನುಸರಿಸಿಕೊಳ್ಬೇಕಾಗುತ್ತೆ. ಒಂದು ರೈತರು ಇವತ್ತು ಮೆಣಸಿನಕಾಯಿ ಚೆನ್ನಾಗಿ ಬರ್ರಿ, ಬ್ಯಾಡಗಿ ಮೆಣಸಿನಕಾಯಿ ಚೆನ್ನಾಗಿ ರೇಟ್ ಇದೆ, 80,000 ರೇಟ್ ಇದೆ ಪರ್ ಕ್ವಿಂಟಲ್ ಅಂತೇಳಿ ಎಲ್ಲ ರೈತರು ಮೆಣಸಿನಕಾಯಿ ಹಾಕಿದ್ರೆ ಈ ಪರಿಣಾಮ ನಾವು ಅನುಭವಿಸುತ್ತೆ. ಅದಕ್ಕಾಗಿ ಸಮಗ್ರ ಕೃಷಿ ಪದ್ಧತಿ, ತೊಗರಿ ಹಾಕ್ಬೇಕು, ಜೋಳ ಹಾಕ್ಬೇಕು, ಆಮೇಲೆ ದ್ವಿದಳ ಧಾನ್ಯಗಳನ್ನ ಹಾಕ್ಬೇಕು. ಹತ್ತಿಯನ್ನು ಇತ್ತೀಚೆಗೆ ಯಾಕೋ ಇಳುವರಿಯಲ್ಲಿ ಅದು ಬಹಳ ಹೊಡೆತ ಕೊಡ್ತಾ ಇದೆ. ಆ ಪರಿಣಾಮ ಅದು DCH ಹೋದ ನಂತರ ಕೃಷಿ ವಿಶ್ವವಿದ್ಯಾಲಯ ಏನ್ ತಳಿ ಕಂಡಿಡಿತು, ಆ ಒಂದು 12 ವರ್ಷದಲ್ಲಿ ಬಹಳ ಸಮಗ್ರವಾಗಿ ಕೃಷಿ ಅದು ಹತ್ತಿ ಇಳುವರಿ ಚೆನ್ನಾಗಿ ಬರ್ತಿತ್ತು. ನಂತರದ ಬಂದಂತ ಸೀಡ್ಗಳು ಯಾಕೋ ಅದು ಕಾಯಿ ಆಗ್ತವ, ಒಡಿಬೇಕು ಅಂದ್ರೆ ಬಿಡಿಸಕ್ಕಾಗಲ್ಲ. ಅದೇನ್ ನಾವು ನಮ್ಮ ಭಾಷೆಯಲ್ಲಿ, ಆ ಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ಕಾಯಿ ಇರುಕಾಗಿ ಬಿಡುತ್ತೆ, ಬಿಡಿಸಕ್ ಬರಲ್ಲ, ನಾಳುಗಳ ಗಂಡಾಳು ಬಿಡಿಸಿದ್ರೆ ಕೈ ಒಡಿತೇವ. ಇಂತಲ್ಲದೆ ಇತ್ತೀಚೆಗೆ ಅದು ಹತ್ತಿ ತಳಿಗಳು ಕೂಡ ಈ ಆ ವಾತಾವರಣಕ್ಕೆ ಸೂಟ್ ಆಗಂತ ಇನ್ನೂ ಸುಧಾರಿತ ತಳಿಗಳು ಬೇಕಾಗಿದೆ. ಆಗ ಪರ್ಯಾಯವಾಗಿ ಬೇರೆ ವಾಣಿಜ್ಯ ಬೆಳೆಗಳು ರೈತರು ವಾಲ್ತಾರೆ. ಹತ್ತಿಯಲ್ಲಿ ಯಾವುದೇ ರೀತಿಯಿಂದ ನಾವು ಕೃಷಿ ಮಾಡಿದ್ರು ನಷ್ಟ ಆಗ ತುಂಬಾ ಮನೋಭಾವದಿಂದ ಆ ಭಾಗದ ರೈತರು ಎಲ್ಲರೂ ಮೆಣಸಿನಕಾಯಿ ಬೆಳೆಗೆ ಹೋಗ್ತಾ ಇದ್ದಾರೆ. ಅದೇ ಈಗ ಒಂದೇ ಬೆಳೆ ಬೆಳೆಗೆ ಹೋದ್ರೆ ನಿಮ್ಗೆ ಬೆಳೆ ಕಾಣದಂಗ ಆಗುತ್ತೆ. ಮತ್ತೆ ಈಗ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಕೂಡ ಕಡಿಮೆನೇ ಇರುತ್ತೆ. ಹೌದೌದು. ಈಗ ನಿಮ್ಮ ಸರಕು ಜಾಸ್ತಿ ಬಂದ್ರೆ ಮತ್ತಿನ್ನೇನ್ ಮಾಡ್ತಾರೆ, ಖರೀದಿ ಮಾಡೋರು ಇರಲ್ಲ. ಅದು ಎಲ್ಲರಿಗೆ ಮಾರುಕಟ್ಟೆ ತಂತ್ರಗಾರಿಕೆಯಲ್ಲಿ ಅದು ಪೂರೈಕೆ ಮತ್ತು ಆದಂಗ ರಫ್ತು. ರೈತರು ಕೂಡ ದೊಡ್ಡ ಒಂದು ಆಸೆ ಮಾಡಬಾರದು, ಮಾಡಬಾರದು. ಏ ನನಗೆ ಪಕ್ಕದ ಮನೆಯವರಿಗೆ ಈ ಸರಿ 100 ಕ್ವಿಂಟಲ್ ಮೆಣಸಿನಕಾಯಿ ಬೆಳೆದ್ರು, 90,000 ರೂಪಾಯಿ ಬಂತು, ನಾನು ಮುಂದೆ ಮುಂದಿನ ವರ್ಷ ನಾ ಇಷ್ಟು ಬೆಳಿಬೇಕು ಅಂತ ಯೋಚನೆ ಮಾಡಬಾರದು. ಮಾಡಬಾರದು ಸರ್, ಸ್ವಲ್ಪ ಮಟ್ಟಿಗೆ ಮಾಡ್ಲಿ, ಮತ್ತೆ ಬೇರೆ ಬೆಳೆ ಬೆಳೀರಿ. ಅದಕ್ಕಾಗಿ ಕೃಷಿ ಇಲಾಖೆ ಇತ್ತೀಚಿನ ವರ್ಷಗಳಲ್ಲಿ ಸಮಗ್ರ ಕೃಷಿ ಪದ್ಧತಿನ ಅನುಸರಿಸಿರಿ, ಸಮಗ್ರ ಕೃಷಿ ಪದ್ಧತಿನ ಅನುಸರಿಸಿರಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಮಾಡಿದಂತ ವೆಚ್ಚಗಳು ಸರಿದೂಗ್ತಾ ಇಲ್ಲ ಮನೋಭಾವ ರೈತರಲ್ಲಿ ಮನೆ ಮಾಡಿದೆ. ನಾವು ಆರ್ಥಿಕವಾಗಿ ಹೆಚ್ಚಿನ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ, ಅದನ್ನು ತೆಗಿಬೇಕಾದ್ರೆ ನಾವು ವಾಣಿಜ್ಯ ಬೆಳೆನೇ ಹೋಗ್ಬೇಕಂತ ಅವ್ರ ಮನಸ್ಥಿತಿ ಬಂದಿದೆ. ಆ ನಮ್ಮ ಆರ್ಥಿಕ ನಾವು ಕೃಷಿಗೆ ಆಗ್ತಿರೋಂತ ಬೆಳೆ ತೆಗೆಳ್ಬೇಕಂತ ವೆಚ್ಚವನ್ನು ನಾವು ಕಡಿಮೆ ಮಾಡಿಕೊಳ್ಬೇಕಂದ್ರೆ ಪರ್ಯಾಯ ಪದ್ಧತಿಯಲ್ಲಿ ಹೋದಾಗ ಮಾತ್ರ ನಾವು ಸುಧಾರಣೆ ಸಾಧ್ಯ. ಏಕ ಪದ್ಧತಿ ಬೆಳೆಯಲ್ಲಿ ಹೋದ್ರೆ ಈ ಇಂತಹ ಅವಘಡಗಳನ್ನು ನಾವು ತಡ್ಕೊಳ್ಳಕ ಕಷ್ಟ ಆಗುತ್ತೆ. ಇನ್ನು ಮುಂದೆ ಆದ್ರೂ ಕೂಡ ನಮ್ಮ ಪಾರಂಪರಿಕ ಕೃಷಿ ಪದ್ಧತಿ ಏನಿತ್ತಲ್ಲ, ಸಮಗ್ರ ಬೆಳೆ ಪದ್ಧತಿಯಲ್ಲಿ ಆ ಬೆಳೆ ಪದ್ಧತಿಯನ್ನು ನಾವು ಅನುಸರಿಸಬೇಕು. ಇದರಿಂದ ಒಳ್ಳೇದಾಗುತ್ತಂತ ನನ್ನ ಭಾವನೆ. ಆಯ್ತು ಚಂದ್ರಶೇಖರ್ ಗೌಡ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಮೆಣಸಿನಕಾಯಿ ಬೇಸಾಯದಲ್ಲಿ ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮದೇ ಆದ ಅನುಭವವನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಯಾವ ತರದಲ್ಲಿ ತಾವು ಬೇಸಾಯವನ್ನ ಪರಂಪರಾಗತವಾಗಿ ಮಾಡ್ತಾ ಬರ್ತಾ ಇದ್ರಿ, ಯಾವ ತರ ಹೊಸ ಹೊಸ ತಳಿಗಳನ್ನ ತಮ್ಮ ಹೊಲಕ್ಕೆ ಪರಿಚಯ ಮಾಡ್ತಾ ಹೋದ್ರಿ, ಉತ್ಪಾದನೆ ಹೇಗೆ ಆಗ್ತಾ ಇದೆ, ಮತ್ತೆ ಕೆಲವು ವರ್ಷಗಳಲ್ಲಿ ಈಗ ಮಳೆಯ ಅಭಾವ ಮತ್ತೆ ಮಣ್ಣಿನ ಒಂದು ಗುಣಧರ್ಮ ಇದ್ರ ಮೇಲೂ ಕೂಡ ಬೆಳೆನ ಹೇಗೆ ಬೆಳಿಬೇಕು, ತಮ್ಮ ಬೆಳೆ ನಷ್ಟ ಆಗದಿದ್ದಂಗೆ ಹೇಗೆ ಕಾಪಾಡ್ಕೋಬೇಕು, ಮತ್ತೆ ಜಾಸ್ತಿ ಸಮಗ್ರ ಬೇಸಾಯ ಪದ್ಧತಿನ ಅನುಸರಿಸಿದ್ರಿಂದ ಎಲ್ಲ ರೈತ ಬಾಂಧವರಿಗೂ ಒಳ್ಳೇದಾಗ್ತದೆ, ಆ ವಿಷಯ ಕೂಡ ತಾವು ಹೇಳಿದ್ರಿ. ಏಕ ಬೆಳೆ ಪದ್ಧತಿಯನ್ನ ಅನುಸರಿಸ್ತಾ ಹೋದ್ರೆ ಎಲ್ಲೋ ಒಂದ್ಸರಿ ಅವಘಡ ಸಂಭವಿಸಬಹುದು, ಅದನ್ನು ತಡಿಬೇಕಂದ್ರೆ ನೀವು ಸಮಗ್ರ ಬೇಸಾಯ ಪದ್ಧತಿ ಅಂದ್ರೆ ಎಲ್ಲದೂ ಅನುಸರಿಸಬೇಕು. ನೀವು ನಿಮ್ಮ ಹೊಲದಲ್ಲಿ ತರಕಾರಿ ಬೆಳಿಬಹುದು, ಆಮೇಲೆ ಬೇಳೆಕಾಳು ಬೆಳೆಗಳನ್ನ ಬೆಳೀರಿ, ಅದೇ ತರ ಇನ್ನೇನು ಮೀನು ಸಾಕಾಣಿಕೆ ಮಾಡ್ರಿ, ಪಶು ಸಂಗೋಪನೆ ಮತ್ತೆ ಕೋಳಿ ಸಾಕಾಣಿಕೆ ಈ ತರ ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ಹೋದ್ರೆ ತಮಗೆ ಯಾವುದೋ ಒಂದು ಈ ಕಡೆ ಒಂದು ಲಾಸ್ ಆಯ್ತಪ್ಪ, ಮಳೆ ಬಂದಿಲ್ಲ, ಮಳೆ ಆಶ್ರಯದ ಜಮೀನು ಅಥವಾ ನೀರಿನ ಲಭ್ಯತೆ ಇಲ್ಲ, ಅಲ್ಲಿ ನೀವು ಇನ್ನೊಂದ್ ಕಡೆ ಅಂದ್ರೆ ಏನು ಸಮಗ್ರ ಬೇಸಾಯ ಪದ್ಧತಿ ಇನ್ನೊಂದ್ ಎರಡು ಬೆಳೆಗಳಲ್ಲಿ ನಿಮ್ದು ಕೂಡಿ ಬರ್ತದೆ ತುಂಬಿಕೊಳ್ತದೆ, ಅವಾಗ ನೀವು ಈ ಒಂದು ನಷ್ಟ ಅನುಭವಿಸೋಕೆ ನಿಮ್ಗೆ ಧೈರ್ಯ ಬರ್ತದೆ, ನಷ್ಟ ಆಗದಿದ್ದಂಗೆ ಆಗ್ತದೆ. ಈ ಎಲ್ಲ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ನೀಡಿದಿರಿ ಚಂದ್ರಶೇಖರ್ ಗೌಡ ಅವರೇ, ತಮಗೆ ತುಂಬಾ ತುಂಬಾ ಧನ್ಯವಾದಗಳು, ನಮಸ್ಕಾರ. ಎಲ್ಲ ಆಕಾಶವಾಣಿ ಕೇಳುವವರಿಗೆ ನಮಸ್ಕಾರಗಳು. ಕೆಲವು ರೈತರು ಇರ್ತಾರೆ ಚಂದ್ರಶೇಖರ್ ಗೌಡ ಅವರಿಂದ ಇನ್ನೂ ಹೆಚ್ಚಿನ ಅನುಭವ ನಾವು ತಿಳ್ಕೋಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಬಹುದಲ್ಲ ಗೌಡ್ರೆ? ಅಗತ್ಯವಾಗಿ ಹೇಳಿ. ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9481704419. ಮತ್ತೊಮ್ಮೆ ನನ್ನ ದೂರವಾಣಿ ಸಂಪರ್ಕ ಸಂಖ್ಯೆ 9481704419. ಆಯ್ತು ಚಂದ್ರಶೇಖರ್ ಗೌಡ ಅವರೇ, ಇನ್ನೊಮ್ಮೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಪ್ರಗತಿಪರ ರೈತ ಚಂದ್ರಶೇಖರ ಗೌಡ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233ಗೆ ಕರೆ ಮಾಡಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233ಗೆ ಕರೆ ಮಾಡಿ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕಂಚಿರಾಯಸ್ವಾಮಿ ಮತ್ತು ಸಂಗಡಿಗರಿಂದ ಭಜನೆ ಪದ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕಂಚಿರಾಯಸ್ವಾಮಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಈಗ ಸಮಯ 7:30. ಕೆಲವು ಪ್ರಕಟಣೆಗಳು.